ಈಗ ಚನ್ನಗಿರಿ ತಾಲೂಕು ಗರಗದ ಹುಚ್ಚಮ್ಮ ಮತ್ತು ತಂಡದವರಿಂದ ಜೋಗುಳ ಪದ. ಮಂಜದ ಮ್ಯಾಲೆ ಮಾಲೆ ನಿದ್ರೆ ಬಾರದೆ, ಮಂಜದ ಮ್ಯಾಲೆ ಮಾಲೆ ನಿದ್ರೆ ಬಾರದೆ, ದಂಡೆಗೆ ಓದಣ್ಣ ದಂಡ ಮಲ್ಲೆಗೆ ತಂದ, ತಂಗಿ ಕೇಳಿದರೆ ನಿದ್ರೆ ಬಾರದೆ, ತಂಗಿ ಕೇಳಿದರೆ ಏಲವಂದ ನಿದ್ರೆ ಬಾರದೆ, ತಂಗೇನೆ ಕೇಳಿದರೆ ಏಲವಂದ ಎಣ್ಣಯ್ಯ, ಮಡದೆ ಕೇಳಿದರೆ ಮೋಡೆಯಂದ ನಿದ್ರೆ ಬಾರದೆ, ಮೊಡದೆ ಕೇಳಿದರೆ ಮೋಡೆಯಂದ ನಿದ್ರೆ ಬಾರದೆ, ಕೊಟ್ಟಿರೆ ಕೊಟ್ಟಮ್ಮ ಕೊಡಲೆ ಬೇಡ, ಕೊಟ್ಟಂತರ ಮನೆಗೆ ನಾಡೆಯೋವ ನಿದ್ರೆ ಬಾರದೆ, ಕೊಟ್ಟಂತರ ಮನೆಗೆ ನಾಡೆಯೋವ ನಿದ್ರೆ ಬಾರದೆ, ಕೊಟ್ಟಣ್ಣ ಕುದುರೆಯ ನೀಣ್ಣ ಜೇನವ, ಅತ್ತಲ ಸವಾರಣ್ಣ ಕ್ವಾಮರಾನ ನಿದ್ರೆ ಬಾರದೆ, ಅತ್ತಲ ಸವಾರಣ್ಣ ಕ್ವಾಮರ ನಿದ್ರೆ ಬಾರದೆ, ಅತ ಸುಬಾರಣ್ಣ ಕೊಮರ ನಮ್ರೇ ಬೋರ, ಕರಚಿ ಕೊಡಣ್ಣ ಹೇಡೆವನ್ನ ನಿದ್ರೆ ಬಾರದೆ, ಕರಚಿ ಕೊಡಣ್ಣ ಹೇಡೆವನ್ನ ನಿದ್ರೆ ಬಾರದೆ, ಕಡಿಯೊಣ್ಣ ಎಡಕಂದ ಮನೆಯಾಗೆ ರೇ ತಂಗೆ, ಮೊಡದೆ ಒಂದು ಮಾತ ಆಡಲಾದಂಗೆ ನಿದ್ರೆ ಬಾರದೆ, ಮೊಡದೆ ಒಂದು ಮಾತ ಆಡಲಾದಂಗೆ ನಿದ್ರೆ ಬಾರದೆ, ಮೊಡದೆ ಗನ್ನಲು ಬೇಡ ಿರದು ಬೇಡ, ಕೊಟ್ಟಂತರ ಮನೆಗೆ ಹೋಗತೇನೋ ನಿದ್ರೆ ಬಾರದೆ, ಕೊಟ್ಟಂತರ ಮನೆಗೆ ಹೋಗತೇನೋ ನಿದ್ರೆ ಬಾರದೆ, ಕೊಟ್ಟಣ್ಣ ಕುದುರೆಯ ಬಿಯಣ್ಣ ಜೇನವ, ಸ್ವರಣ್ಣ ಕ್ವಾಮರಾನ ನಿದ್ರೆ ಬಾರದೆ, ಅತ್ರ ಸ್ವರಣ್ಣ ಕ್ವಾಮರಾನ ನಿದ್ರೆ ಬಾರದೆ, ತಂಗಿದ ಮುರಜನಕ್ಕೆ ಎಲ್ಲ ಎಲ್ಲ ಮರೆಯಾಳ ಮಾಡದಿ ಓರೆ ಜಾರ ನಿದ್ರೆ ಬಾರದೆ, ಮನೆಯಾಳ ಮಾಡದಿ ಚಳಿ ಜಾರ ನಿದ್ರೆ ಬಾರದೆ, ಮನೆಯಾಳ ಮಾಡದೆಗೆ ಚಳಿ ಜಾರ ನನ್ನಯ್ಯ, ಓದನೆ ಸೇಗರ ಮನೆಗೆ ನಿದ್ರೆ ಬಾರದೆ, ಓದನೆ ದೋಷಗರ ಮನೆಗೆ ನಿದ್ರೆ ಬಾರದೆ, ಓದನೆ ದೋಷಗರ ಮನೆಗೆ ಅಣ್ಣಯ್ಯ, ಕೊಂಡಾಗದು ಯಾಡದೇಳೋ ನಿದ್ರೆ ಬಾರದೆ ಕೊಂಚಂಗ ತಗದು ಯಾಡದೇಳೋ ನಿದ್ರೆ ಬಾರದೆ ಎಂದು ಬರದ ಅಣ್ಣಯ್ಯ ಇಂದಕ್ಕೆ ಬಂದ್ಯಪ್ಪ ಕೊಂಡಾರಗಳ ಮಾಡಿದ ನಿದ್ರೆ ಬಾರದೆ ಕೊಂಡಾರಗಳ ಮಾಡಿಗಳ ನಿದ್ರೆ ಬಾರದೆ ಕೊಂಡಕ್ಕೆ ಬಂದಿಲ್ಲ ನಿಲ್ಲಕ್ಕೆ ಬಂದಿಲ್ಲ ಗಂಜಂಗ ತಗದು ವಾಡದೇ ನಿದ್ರೆ ಬಾರದೆ ಪಂಚಾಂಗ ತಗದು ವಾಡದೇ ನಿದ್ರೆ ಬಾರದೆ ಅಷ್ಟಲ್ಲ ಮೇಘಾತ ಕೇಳನೆಯೋಸೆಗರು ಪಂಚಾಂಗ ತಗದು ವೇಳೋತ್ತಾರೆ ನಿದ್ರೆ ಬಾರದೆ ಪಂಚಾಂಗ ತಗದು ಹೇಳೋತ್ತಾರೆ ನಿದ್ರೆ ಬಾರದೆ ದೇವಲ್ಲ ತಮಕಲ್ಲ ಕಾಟಲ್ಲ ಕರೋಮಲ್ಲ ಮನೆಯಳ ಮಂಗಿ ಓ ಸೊರೆಂದೆ ನಿದ್ರೆ ಬಾರದೆ ಮನೆಯಳ ತಂಗಿ ಓ ಸೊರೆಂದೆ ನಿದ್ರೆ ಬಾರದೆ ಮನೆಯಗಳ ತಂಗಿ ಸೊರೆಂದೆ ಓಗಳೆ ಚಟ್ಟೆಯ ಸೆಡೈದು ಓಡ ಸೋಗ ನಿದ್ರೆ ಬಾರದೆ ಪಟ್ಟೆಯ ಸೆಯ್ದು ಓಡ ಸೋಗ ನಿದ್ರೆ ಬಾರದೆ ಅಲ್ಲಿಂದ ಮೈ ಮಾತ ಕೇಳನೆ ಅಣ್ಣಯ್ಯ ಜವಳಿ ಅಂಗಡಿಗೆ ನೇಳೋದಾನೆ ನಿದ್ರೆ ಬಾರದೆ ಜವಳಿ ಅಂಗಡಿಗೆ ನೇಳೋದಾನೆ ನಿದ್ರೆ ಬಾರದೆ ಜವಳಿ ಅಂಗಡಿಗೆ ನೇಳೋದಾನೆ ಅಣ್ಣಯ್ಯ ಪಟ್ಟೆಯ ಸೀರೆ ತೋಗೋದಾನೆ ನಿದ್ರೆ ಬಾರದೆ ಪಟ್ಟೆಯ ಸೀರೆ ತೋಗೋದಾನೆ ನಿದ್ರೆ ಬಾರದೆ ಪಟ್ಟೆಯ ನೆಸೆರೆ ತೋಗೋದಾನೆ ಅಣ್ಣಯ್ಯ ತಂಗಿಯರ ಮನೆಗೆ ನೇಳೋದಾನೆ ನಿದ್ರೆ ಬಾರದೆ ತಂಗಿಯರ ಮನೆಗೆ ನೇಳೋದಾನೆ ನಿದ್ರೆ ಬಾರದೆ ತಂಗಿಯರ ಮನೆಗೆ ನೇಳೋದಾನೆ ಅಣ್ಣಯ್ಯ ತಂಗಿ ತಂಗಿ ಅಂದೆ ಕಾಡೋದಾನೆ ನಿದ್ರೆ ಬಾರದೆ ತಂಗಿ ತಂಗಿ ಅಂದೆ ಕಾಡೋದಾನೆ ನಿದ್ರೆ ಬಾರದೆ ಎಷ್ಟೆ ನಿಗೆ ಸಿಂಧು ನಿನ್ನಮ್ಮ ಬದೇ ತಂದೇನೆ ಓಡೋ ಬಾರೆ ನಿದ್ರೆ ಬಾರದೆ ಬೈರೆ ತಂದೇನೆ ಓಡೋ ಬಾರೆ ನಿದ್ರೆ ಬಾರದೆ ಸೀರೆಯ ತಂದಾರೆ ಮಡದಿ ಬೈದೋಡು ಸಣ್ಣ ಚನ್ನಗಿರಿ ತಾಲೂಕು ಗರ್ಗದ ಹುಚ್ಚಮ್ಮ ಮತ್ತು ತಂಡದವರಿಂದ ಜೋಗುಳ ಪದ ಕೇಳಿದಿರಿ.